ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಬೆಂಗಳೂರು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯವಾಗುತ್ತಲಿದೆ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗದಲ್ಲಿ ತಾವು ಕೇಳಲಿದ್ದೀರಿ ಕೃಷಿಯಲ್ಲಿ ಡಿಜಿಟಲ್ ಮತ್ತು ಹೈಟೆಕ್ ತಂತ್ರಜ್ಞಾನ ಕುರಿತು ಡಾ ಎ ಪ್ರಭುರಾಜ್ ಅವರೊಂದಿಗೆ ಸಂದರ್ಶನವನ್ನ, ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಈಗ ಮೊದಲಿಗೆ ಕೇಳಿ ಕೃಷಿಯಲ್ಲಿ ಡಿಜಿಟಲ್ ಮತ್ತು ಹೈಟೆಕ್ ತಂತ್ರಜ್ಞಾನ ಕುರಿತು ಡಾ ಎ ಪ್ರಭುರಾಜ್ ಅವರೊಂದಿಗೆ ಸಂದರ್ಶನವನ್ನ. ಇವರನ್ನ ಸಂದರ್ಶಿಸುತ್ತಾರೆ ಡಾ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಡಿಜಿಟಲ್ ತಂತ್ರಜ್ಞಾನ ಮತ್ತು ಹೈಟೆಕ್ ಕೃಷಿ ಅಂದರೆ ಏನು, ಜೊತೆಗೆ ಈ ಡಿಜಿಟಲ್ ತಂತ್ರಜ್ಞಾನ ಮತ್ತು ಹೈಟೆಕ್ ಕೃಷಿಯ ಒಂದು ಈ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ರೀತಿ ಕೃಷಿಯೊಳಗೆ ಅಳವಡಿಕೆ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಡಿಜಿಟಲ್ ಕೃಷಿಗೆ ಮತ್ತು ಹೈಟೆಕ್ ಕೃಷಿಗೆ ಭವಿಷ್ಯ ಇದೆ, ಯಾವ ರೀತಿ ನಮ್ಮ ಕೃಷಿಯನ್ನು ಸುಧಾರಣೆ ಮಾಡಿಕೊಳ್ಳಿಕ್ಕೆ ಮುಂದಿನ ದಿನಗಳಲ್ಲಿ ಸಾಧ್ಯತೆ ಇದ್ದಾವೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ವಿಚಾರವನ್ನು ಹಂಚಿಕೊಳ್ಳಿಕ್ಕೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಎ ಪ್ರಭುರಾಜ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಪ್ರಭುರಾಜ್ ಅವರೇ. ನಮಸ್ಕಾರ. ಇತ್ತೀಚೆಗೆ ಭಾಳಷ್ಟು ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಾ ಇದ್ದಾವೆ. ವಿಶೇಷವಾಗಿ ನಾವು ಈ ಒಂದು ಹಣಕಾಸಿನ ಒಂದು ಕ್ಷೇತ್ರವನ್ನು ತೆಗೆದುಕೊಂಡಾಗ ಭಾಳಷ್ಟು ಡಿಜಿಟಲ್ ಟ್ರಾನ್ಸಾಕ್ಷನ್ಗಳಾಗ್ತಾಯಿದ್ದಾವೆ. ಅದೇ ರೀತಿ ಒಂದು ಡಿಜಿಟಲ್ ತಂತ್ರಜ್ಞಾನವನ್ನು ಕೃಷಿಯಲ್ಲಿ ತರಬೇಕು, ಹೈಟೆಕ್ ತಂತ್ರಜ್ಞಾನವನ್ನು ಕೃಷಿಯಲ್ಲಿ ತರಬೇಕು ಅಂತಕ್ಕಂಥ ವಿಚಾರಗಳ ಬಗ್ಗೆ ಚಿಂತನ ಮಂಥನಗಳು ಬೇರೆ ಬೇರೆ ಇಲಾಖೆಗಳಲ್ಲಿ ಮತ್ತು ಬೇರೆ ಬೇರೆ ರಾಜ್ಯ ಮಟ್ಟದಲ್ಲಿ ಕೇಂದ್ರ ಮಟ್ಟದಲ್ಲಿ ಚಿಂತನೆಗಳು ನಡೆದಿದ್ದಾವೆ. ತಾವೇನಂತೀರಿ, ಯಾವ ರೀತಿ ಭವಿಷ್ಯ ಇದೆ ಮುಂದಿನ ದಿನಗಳಲ್ಲಿ ಡಿಜಿಟಲ್ ಕೃಷಿಗೆ ನಮ್ಮ ದೇಶದಲ್ಲಿ? ಮುಖ್ಯವಾಗಿ ಹೇಳಬೇಕು ಅಂದರೆ ಈಗ ಹೈಟೆಕ್ ತಂತ್ರಜ್ಞಾನ ಅಥವಾ ಡಿಜಿಟಲ್ ಒಂದು ಮಾಧ್ಯಮ ಏನಿದೆಯಲ್ಲ, ಇದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಒಂದು ಹಾಸುಹೊಕ್ಕಾಗ್ಬಿಟ್ಟಿದೆ, ಒಂದು ಅವಿಭಾಜ್ಯ ಅಂಗ ಆಗ್ತಾ ಇದೆ. ಉದಾಹರಣೆಗೆ ನಾವು ನಮ್ಮ ಟಿವಿನಲ್ಲೇ ಎಷ್ಟೊಂದು ನಾವು ಜಾಹೀರಾತುಗಳನ್ನ ನೋಡ್ತೀವಿ. ಈಗ ಫ್ಯಾನ್ ಸುಮ್ಮನೆ ಹಿಂಗೆ ಸ್ವಿಚ್ ಆನ್ ಅಂತಂದ್ರೆ ಆಟೋಮೆಟಿಕ್ ಆಗಿ ಆನ್ ಆಗ್ಬಿಡ್ತದೆ. ಓಕೆ, ಆತರ ಡೆವಲಪ್ ಆಗಿದೆ. ಆತರ ಎಷ್ಟೋ ಜಾಹೀರಾತುಗಳನ್ನ ನೋಡಿದೀವಿ. ಫ್ರಿಜ್ ಅಥವಾ ವಾಟರ್ ಹೀಟರ್ ಅಥವಾ ಅಡಿಗೆ ಮನೆಯಲ್ಲಿ ನಮಗೆ ಓವನ್, ಇವೆಲ್ಲ ಏನಾಗಿದೆ ಅಂದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತಾರೆ, IoT ಬೇಸ್ಡ್ ಸೆನ್ಸಾರ್ಸ್ ಅಂತಾರೆ. ಅಂದ್ರೆ ಈಗ ನಾವು ಯಾರಾದ್ರೂ ನಮಗೆ ಹೇಳಿ ನಾವು ಅದನ್ನ ಆಪರೇಟ್ ಮಾಡೋ ಬದಲು ಅವು ಅವೇ ಮಾತಾಡ್ಕೊಳಂಗೆ. ಈಗ ಫ್ಯಾನು ಫ್ರಿಡ್ಜಿಗೆ ಮಾತಾಡೋಂಗೆ, ಫ್ರಿಡ್ಜು ಓವನ್ಗೆ ಮಾತಾಡೋಂಗೆ, ಅವೆಲ್ಲವಕ್ಕೂ ಕನೆಕ್ಷನ್ ಮೊಬೈಲಲ್ಲಿ. ಸೊ ಈ ರೀತಿಯಾದಂತಹ ಒಂದು ಹೈಟೆಕ್ ಡಿಜಿಟಲ್ ತಂತ್ರಜ್ಞಾನ ಏನಿದೆಯಲ್ಲ, ಇದು ಮನುಷ್ಯನ ಜೀವನದಲ್ಲಿ ಎಲ್ಲಿ ಬೇಕಲ್ಲಿ ಅಳವಡಿಕೆ ಆಗ್ತಾ ಇದೆ. ಅದು ಅವರ ಒಂದು ಜೀವನವನ್ನು ಸಂಪೂರ್ಣವಾಗಿ ಸುಗಮವಾಗಿ ನಡೆಸುವಂತ ಕೂಡ ಮಾಡಿದೆ ಈಗ. ಸೊ ಇಂಥ ಒಂದು ಎಲ್ಲಾ ಕ್ಷೇತ್ರಗಳಲ್ಲೂ ಈ ಒಂದು ಡಿಜಿಟಲ್ ತಂತ್ರಜ್ಞಾನ ಅಥವಾ ಹೈಟೆಕ್ ತಂತ್ರಜ್ಞಾನ ಬರ್ತಾ ಇರೋ ಸಮಯದಲ್ಲಿ ಕೃಷಿನಲ್ಲಿ ಯಾಕೆ ಅದನ್ನು ಅಳವಡಿಸ್ಕೋಬಾರದು ಅನ್ನೋ ಒಂದು ವಿಚಾರ ಬಹಳ ಮುಖ್ಯ ಮತ್ತು ಅತಿ ಅವಶ್ಯಕ ಕೂಡ ಅನ್ನೋದು. ಈಗ ನೋಡಿ, ನಾವು ಕೆಲವೊಂದು ದೇಶಗಳಿಗೆ ನೋಡಿದಾಗ, ಇಸ್ರೇಲ್ ಒಂದು ದೇಶ ಇದೆ, ಇಸ್ರೇಲ್ದಲ್ಲಿ ಇರಿಗೇಷನ್ ಮ್ಯಾನೇಜ್ಮೆಂಟ್ ಅನ್ನ ಮನೆಯಲ್ಲಿ ಕುಂತೆ ಮಾಡ್ತಾರಂತೆ. ಆ ಥರ ಸಿಸ್ಟಮ್ ನಮ್ಮಲ್ಲಿ ಬರಬೇಕು ಭಾರತ ದೇಶದಲ್ಲಿ ಸಹ. ಒಬ್ಬ ರೈತ ಹೋಗ್ಬೇಕು, ಪಂಪ್ ಸೆಟ್ ಆನ್ ಮಾಡಬೇಕು, ನೀರು ಎಲ್ಲೆಲ್ಲಿ ಹೋಯ್ತು ಅನ್ನೋದು ನೋಡಬೇಕು, ಅದೆಲ್ಲ ತಂತ್ರಜ್ಞಾನಗಳು ಲೆಬರೇಸ್ ಇದೆ ಸದ್ಯದಲ್ಲಿ. ಇದು ಹೇಗೆ ಅವಕಾಶಗಳು ಅದಾವಂತೀರಿ ಈ ತಂತ್ರಜ್ಞಾನ ಡೆವಲಪ್ ಆಗ್ಲಿಕ್ಕೆ? ಈ ಆ ತರದ ಅವಕಾಶಗಳು ಈಗಾಗಲೇ ಕೆಲವು ಕಡೆ ಬರ್ತಾ ಇದಾವೆ. ಈಗ ಹೈಟೆಕ್ ಇರಿಗೇಷನ್ ಸಿಸ್ಟಮ್ ಈಗ ಎಲ್ಲಾ ಕಡೆನೂ ಕೂಡ ಸಿಗ್ತಾ ಇದಾವೆ. ಈಗ ಮೊಬೈಲ್ ನಲ್ಲಿ ಆ ಅಪ್ಲಿಕೇಶನ್ ಹಾಕೊಂಡ್ಬಿಟ್ಟು ಆ ಮೊಬೈಲ್ ಇಂದ ಕೂಡ ಅವರು ಅಲ್ಲೇ ಒಂದು ಎಲ್ಲೇ ಇದ್ರು ಕೂಡ ಪ್ರಪಂಚದ ಯಾವ ಮೂಲೆಯಲ್ಲಿ ಇದ್ರು ಕೂಡ ಅವರ ಹೊಲದಲ್ಲಿ ಇರ್ತಕ್ಕಂತ ಪಂಪ್ ಸೆಟ್ ನ ಆನ್ ಮಾಡಬಹುದು, ಅಥವಾ ಅದಕ್ಕೊಂದು ಟೈಮರ್ ಕೊಟ್ಬಿಟ್ಟು ಕರೆಕ್ಟ್ ಈ ಟೈಮಿಗ್ ಆನ್ ಆಗ್ಬೇಕು, ಈ ಟೈಮಿಗ್ ಆಫ್ ಆಗ್ಬೇಕು, ಈಗ ಸ್ಪ್ರಿಂಕ್ಲರ್ ಆಗ್ಬಹುದು, ಅವೆಲ್ಲ ಬಂದಿದಾವೆ. ಈಗ ಅಳವಡಿಸ್ಕೊಳ್ಳೋದು ಮಾಡ್ತಾ ಇದಾರೆ. ಕೆಲವೊಂದು ನಾನು ಕೇಳಿದ ಹಾಗೆ ಇಸ್ರೇಲ್ ನಲ್ಲಿ ಪ್ರತಿಯೊಂದು ಪ್ಲಾಂಟ್ಗೆ ಪ್ರತಿಯೊಂದು ಗಿಡಕ್ಕೆ ನೀರ್ ಎಷ್ಟು ಹೋತ ಅನ್ನೋದು ಸಹ ಮನೆಯಲ್ಲಿ ಕುಂತು ಮಾನಿಟರ್ ಮಾಡ್ತಾನೆ ರೈತ ಅಂತಂದ್ರೆ. ಹೌದು, ಆತರ ಇಲ್ಲಿ ಇನ್ನೂ ಸಾಕಷ್ಟು ಅವಕಾಶಗಳು. ಅವಕಾಶ ಇದೆ, ಅವಕಾಶ ಇದೆ, ಆಗ್ತಾ ಇದೆ. ಹಾಗೆ ನೋಡಿ, ಈಗ ಒಂದು ಏನಂದ್ರೆ ಈಗ CCTV ಕ್ಯಾಮ್ರಾ ಇಟ್ಬಿಟ್ಟು ಸೊ ಹೊಲಗಳಲ್ಲಿ ತೋಟಗಳಲ್ಲಿ ಅಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ನೋಡುವಂತದ್ದು, ಅವುಗಳ ಮುಖಾಂತರ ಕೆಲವು ಕಾರ್ಯಚಟುವಿಕೆಗಳನ್ನು ಮಾಡುವಂತದ್ದು ಇವೆಲ್ಲ ಮೆಲ್ಲಗೆ ಬರ್ತಾ ಇದೆ. ಬಟ್ ಈಗೀಗ ಇತ್ತೀಚೆಗೆ ಏನಾಗಿದೆ, ನಮ್ಮ ಸರ್ಕಾರದ ಒಂದು ಒಂದು ಸಹಾಯದಿಂದ ಕೂಡ ಹಣಕಾಸಿಂದಾಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಆಗಿರ್ಬೋದು, ಆದಷ್ಟು ಬೇಗ ಇದರಲ್ಲಿ ಅಳವಡಿಸ್ಕೋಬೇಕು ಅನ್ನೋದು ಒಂದು ವಿಚಾರ ಕೂಡ ಈಗ ನೀತಿ ನಿಯಮಗಳನ್ನ ನಿರೂಪಣೆ ಆಗ್ತಾ ಇದೆ, ಅಳವಡಿಕೆ ಕೂಡ ಆಗ್ತಾ ಇದೆ. ಈಗ ನಾವು ಆಧುನಿಕ ಕೃಷಿ ಅಥವಾ ಈ ಡಿಜಿಟಲ್ ಕೃಷಿಗೆ ಬಂದಾಗ ಏನಂತೀರಿ, ಅರ್ಥ ಏನು ಆಧುನಿಕ ಕೃಷಿ ಮತ್ತು ಡಿಜಿಟಲ್ ಕೃಷಿ ಅಂದ್ರೆ? ಆಧುನಿಕ ಕೃಷಿ ಅಂತ ನಾವೇನಂತೀವಿ, ಆಧುನಿಕ ಕೃಷಿ ಅಂದ್ರೆ ಆಧುನಿಕ ತಂತ್ರಜ್ಞಾನಗಳನ್ನ ಒಳಗೊಂಡಿರ್ತಕ್ಕಂಥ ಕೃಷಿ. ಅಂದ್ರೆ ನಾವು ಕಟಿಂಗ್ ಎಡ್ಜ್ ಟೆಕ್ನಾಲಜೀಸ್ ಅಂತೀವಿ, ಅಂದ್ರೆ ಹೊಸ ಹೊಸದಾಗಿ ಏನು ತಂತ್ರಜ್ಞಾನಗಳು ಬರ್ತಾ ಇದಾವು ಅವುಗಳನ್ನು ಅಳವಡಿಸಿಕೊಂಡು ಕೃಷಿನಲ್ಲಿ ನಾವು ಯಾವ ರೀತಿ ಉತ್ಪಾದನೆ ಹೆಚ್ಚಿಸಬಹುದು, ಗುಣಮಟ್ಟವನ್ನು ಹೆಚ್ಚಿಸಬಹುದು, ಇದರಿಂದ ರೈತರ ಆದಾಯವನ್ನು ದ್ವಿಗುಣಗೊಳಿಸಬಹುದು, ಮತ್ತು ನಮ್ಮ ದೇಶದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಯಾವ ರೀತಿ ಉತ್ತಮ ಮಾಡಬಹುದು ರಫ್ತು ಆಮದುಗಳ ಮುಖಾಂತರ. ಸೊ ಈ ಒಂದು ಯಾವ್ಯಾವ ಟೆಕ್ನಾಲಜಿಯನ್ನು ನಾವು ಹಾಕೋತೀವೋ ಅಥವಾ ತಂತ್ರಜ್ಞಾನಗಳನ್ನು ಅವಕ್ಕೆಲ್ಲವಕ್ಕೂ ನಾವು ಹೈಟೆಕ್ ತಂತ್ರಜ್ಞಾನಗಳು ಅಂತ ಹೇಳ್ತೀವಿ. ಮತ್ತು ನಾವು ಒಂದು ಡಿಜಿಟಲ್ ಮುಖಾಂತರ ಈ ತಂತ್ರಜ್ಞಾನಗಳನ್ನು ಬಳಸ್ಕೊಂಡಿದ್ದೆ ಆದಲ್ಲಿ ಅವಕ್ಕೆ ನಾವು ಡಿಜಿಟಲ್ ಕೃಷಿ ಅಂತ ಕೂಡ ನಾವು ಅದನ್ನು ಕರಿತೀವಿ. ಈಗ ಹೈಟೆಕ್ ಕೃಷಿ ಮತ್ತು ಡಿಜಿಟಲ್ ಕೃಷಿ ಇವಕ್ಕೆ ಬಂದಾಗ ಇದನ್ನ ನಾವು ಅಳವಡಿಸಿಕೊಂಡ್ರೆ ಉಪಯೋಗಗಳು ಏನಾಗ್ತವೆ, ಇದರಿಂದ ಯಾವ ರೀತಿ ನಮ್ಮ ಕೃಷಿಯಲ್ಲಿ ಸಾಧನೆ ಅಥವಾ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತೀರಿ? ಈಗಿನ ಪರಿಸ್ಥಿತಿನಲ್ಲಿ ನಾವು ನೋಡ್ಕೊಂಡ್ರೆ, ಈಗ ಒಬ್ಬ ರೈತ ಸಣ್ಣ ಇಳುವಳಿದಾರ ಇರ್ಬೋದು ಅಥವಾ ದೊಡ್ಡ ಹಿಡುವಳಿದಾರನು ಇರ್ಬೋದು, ಏನಾಗ್ತಾ ಇದೆಯಪ್ಪ ಅಂತಂದ ಹೇಳಿದ್ರೆ, ನಾನು ಎಷ್ಟು ಜಾಸ್ತಿ ಗೊಬ್ಬರ ಹಾಕ್ತೀನಿ ಅಷ್ಟು ಜಾಸ್ತಿ ಇಳುವರಿ ಬರ್ತದೆ, ನಾನು ಎಷ್ಟು ಜಾಸ್ತಿ ಔಷಧಿಗಳನ್ನ ಹೊಡಿತೀನಿ ಅಷ್ಟು ಚೆನ್ನಾಗಿ ಇಳುವರಿ ಬರುತ್ತೆ ಅನ್ನೋ ಒಂದು ಮನಸ್ಥಿತಿ ಮನೋಭಾವನೆ ಬಂದ್ಬಿಟ್ಟಿದೆ ಈಗ. ಅದರಿಂದ ಏನಾಗ್ತಾ ಇದೆ ಅಂದ್ರೆ, ಒಂದು ಅವನು ಖರ್ಚು ಜಾಸ್ತಿ ಆಗ್ತದೆ, ವಾತಾವರಣ ಹದಗೆಡ್ತದೆ, ಕಲುಷಿತ ಆಗ್ತದೆ, ಮತ್ತು ಒಂದು ಆಹಾರದ ಗುಣಮಟ್ಟ ಕೂಡ ಹೋಗ್ತಾ ಇದೆ. ನಾವು ಎಷ್ಟೋ ಕಡೆ ನೋಡ್ತಾ ಇದೀವಿ, ನಮ್ಮೆಲ್ಲ ಎಷ್ಟೋ ಒಂದು ಪದಾರ್ಥಗಳು ರಫ್ತು ಆಗ್ಲಾರ್ದೇನೆ ವಾಪಸ್ ಬರ್ತಾ ಇದ್ದಾವೆ. ಸೊ ಹಾಗಾಗಿ ಇವಕ್ಕೆಲ್ಲ ನೋಡ್ಕೊಂಡ್ರೆ ಇದೆಲ್ಲ ದೃಷ್ಟಿನಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸ್ಕೊಂಡಿದ್ದೇ ಆಗ್ಲಿ, ಅಥವಾ ನಿಖರ ಕೃಷಿ ಇರ್ಬೋದು, ಅಥವಾ ಒಂದು ಯಾವುದೇ ಒಂದು ಉಪಕರಣಗಳನ್ನ ಯಂತ್ರೋಪಕರಣ ಬಳಸ್ಕೊಂಡಿದ್ದೇ ಆಗ್ಲಿ, ಅದರಲ್ಲಿ ಏನಾಗುತ್ತೆ ಅಂದ್ರೆ ಖರ್ಚನ್ನ ಕಡಿಮೆ ಮಾಡ್ತದೆ, ಮತ್ತು ಅನ್ನೆಸೆಸರಿ ಅಂದ್ರೆ ಅತ್ಯ ಅನವಶ್ಯಕವಾಗಿ ನಾವೇನು ಇನ್ಪುಟ್ಸ್ ಅಂತ ನಾವೇನು ಹೇಳ್ತೀವ, ಆ ರಿಸೋರ್ಸ್ ನ ಅಥವಾ ಇದನ್ನ ನೀರಿರ್ಬೋದು, ಗೊಬ್ಬರ ಇರ್ಬೋದು, ಕೀಟನಾಶಕ ಇರ್ಬೋದು, ಯಾವುದೇ ಇರ್ಬೋದು, ಬಹಳಷ್ಟು ಉಳಿತಾಯ ಆಗುತ್ತೆ, ಬಹಳಷ್ಟು ಉಳಿತಾಯ ಆಗುತ್ತೆ. ಈ ಉಳಿತಾಯದಿಂದ ಅವನಿಗೆ ನಿವ್ವಳ ಒಂದು ಲಾಭ ಚೆನ್ನಾಗಿ ಬರ್ತದೆ, ಆಮೇಲೆ ಪರಿಸರದ ಹಾನಿನೂ ಆಗಲ್ಲ, ಮತ್ತು ಬರ್ತಕ್ಕಂತ ಬೆಳೆಯ ಒಂದು ಗುಣಮಟ್ಟ ಕೂಡ ಚೆನ್ನಾಗಿರ್ತದೆ. ನಮ್ಮ ಆರೋಗ್ಯ ಆಯ್ತು, ಈವನ್ ನಮಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅದರ ಗುಣಮಟ್ಟ ಚೆನ್ನಾಗಿ ಒಕ್ಕಾಗುತ್ತೆ. ಹೇಗೆ ಅನಿಸುತ್ತೆ, ತಾವು ವಿಜ್ಞಾನಿಗಳಾಗಿ ನಮ್ಮಲ್ಲಿ ಮಾನಿಟರಿಂಗ್ ಸಿಸ್ಟಮ್, ಮಾನಿಟರಿಂಗ್ ಸಿಸ್ಟಮ್ ಅಂದ್ರೆ ನೀರಾವರಿ ಮಾನಿಟರಿಂಗ್ ಸಿಸ್ಟಮ್ ಇರಬಹುದು, ಪೆಸ್ಟ್ ಮಾನಿಟರಿಂಗ್ ಸಿಸ್ಟಮ್ ಇರಬಹುದು, ಅಥವಾ ಬೆಳೆ ಕೊಯ್ಲಿಗೆ ಬಂದಿದ್ದಿಲ್ಲ ಅಂತಕ್ಕಂಥ ಮಾನಿಟರಿಂಗ್ ಸಿಸ್ಟಮ್ ಇರಬಹುದು, ಅಥವಾ ಬೆಳೆ ಎಷ್ಟು ಬರಬಹುದು ಅಂತಕ್ಕಂಥ ಮಾನಿಟರಿಂಗ್ ಸಿಸ್ಟಮ್ ಡೆವಲಪ್ ಆಗಬೇಕಂತ, ಇನ್ನು ಡೆವಲಪ್ ಆಗಬೇಕು, ಬಹಳ ಆಗಬೇಕು, ಬಹಳ ಆಗಬೇಕು, ಬಹಳ ಆಗಬೇಕು. ಈಗ ನಮ್ಮಲ್ಲಿ ಈಗ ನಾವು ಏನಂತೀವಿ, ನಾವು ಈಗ ಅಂಬೆಗಾಲಿಡ್ತಾ ಇದೀವಿ ಅಂತ ಹೇಳ್ಬೋದು ಈ ಸದ್ಯಕ್ಕೆ. ಬೇರೆ ಒಂದು ರಾಷ್ಟ್ರಗಳಿಗೆ ನಾವು ಹೋಲಿಸಿದ್ರೆ, ಉದಾಹರಣೆಗೆ ಒಂದು ಪುಟ್ಟ ಇಸ್ರೇಲ್ ದೇಶಕ್ಕೆ ಹೋಲಿಸಿದ್ರೆ, ಅವರು ಬೆಳೀತಕ್ಕಂತ ಒಂದು ಬೆಳೆನ ನೋಡಿದ್ರೆ, ಇಳುವರಿನ ನೋಡಿದ್ರೆ, ಅದನ್ನ ಒಂದು 10 ಎಕರೆಯಲ್ಲಿ ಬೆಳೆಯೋದು, ಅವರು ಒಂದು ಒಂದು 10 ಗುಂಟದಲ್ಲಿ ಬೆಳೀತಾರೆ. ಹಾ, ಅಷ್ಟೊಂದು ಒಂದು ಇಳುವರಿಯನ್ನ ಪಡ್ತಕ್ಕಂಥವ್ರು. ಯಾಕೆಂದ್ರೆ ಅವರಿಗೆ ಪ್ರತಿಯೊಂದು ಗಿಡದ ಒಂದು ಆರೋಗ್ಯದ ಒಂದು ಬೆಳವಣಿಗೆಯ ಪ್ರತಿಯೊಂದು ಮಾಹಿತಿ ಕೂಡ ಅವರಿಗೆ ಸಿಗುತ್ತೆ. ಮಾನಿಟರಿಂಗ್ ಸಿಸ್ಟಮ್ ಡೆವಲಪ್ ಆಗಿದೆ, ಅಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ. ಹಾಗಾಗಿ ಅವರು ಬಹಳ ಮಿತವಾಗಿ ಬಹಳ ಸದ್ಬಳಕೆಯಿಂದ ಇನ್ಪುಟ್ಸ್ ಅಂತ ಏನು ಹೇಳ್ತೀವಿ ಅವನು ಉಪಯೋಗ ಮಾಡಿಕೊಂಡು ತುಂಬಾ ಹೈ ಪ್ರಾಡಕ್ಟ್ ಅಥವಾ ಏನಂತೀವಿ ನಾವು ಪ್ರೊಡಕ್ಟಿವಿಟಿನ ಅವರು ಅಚೀವ್ ಮಾಡ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈಗ ನಾವು ಕೆಲವು ವಿಷಯಗಳಲ್ಲಿ ಅಂದ್ರೆ ಕೆಲವು ಪ್ರದೇಶಗಳಲ್ಲಿ, ಈ ಉದಾಹರಣೆಗೆ ಎಲ್ಲಿ ನೆಲ ಮತ್ತು ಅಥವಾ ಮಣ್ಣು ಅಥವಾ ನೀರಿನ ಒಂದು ಲಿಮಿಟೇಷನ್ ಇದೆ ಒಂದು ಅಂತ ಕಡೆಗಳಲ್ಲಿ, ಅಥವಾ ಎಲ್ಲಿ ಜಾಸ್ತಿ ಒಂದು ಪೆಸ್ಟಿಸೈಡು ಅಥವಾ ಏನಂತ ಔಷಧಿಗಳಂತೀವಲ್ಲ ಅವು ಹೋಗ್ತಾ ಇರುವಂತಹ ಕಡೆಗಳಲ್ಲಿ, ಸೊ ಇಂತಹ ಕೆಲವು ವಿಚಾರಗಳಲ್ಲಿ ನಾವು ಹೊಸ ಹೊಸ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ಅವುಗಳನ್ನ ಕಡಿಮೆ ಮಾಡಿ ನಾವು ಇಳುವರಿಯನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಈಗ ಆಧುನಿಕ ಕೃಷಿ ಪದ್ಧತಿಗಳು ಅಥವಾ ಈ ಹೈಟೆಕ್ ಕೃಷಿ ಪದ್ಧತಿಗಳನ್ನು ಎಲ್ಲೆಲ್ಲಿ ಬಳಸಬಹುದು ಅಂತಿರ್ತಾವೆ? ಉದಾಹರಣೆಗೆ ನೋಡಿ, ಈಗ ಮಣ್ಣು ರಹಿತ ಕೃಷಿ ಅಂತ ಬಂದಿದೆ. ಮೊದ್ಲೇನಂತ ಇದು, ಬೆಳೆ ಬೆಳಿಬೇಕಂದ್ರೆ ಮಣ್ಣು ಬೇಕೇ ಬೇಕು ಅಂತಂದೇಳಿ. ಈಗ ಬಂದಿರೋ ರೀತಿನಲ್ಲಿ ನೋಡಿದ್ರೆ ಮಣ್ಣು ಇಲ್ಲದೇನೆ ನೀವು ಬೆಳೆಯನ್ನ ಬೆಳಿಬಹುದು ಅಂತಂದೇಳಿ ಮಣ್ಣು ರಹಿತ ಕೃಷಿ. ಇದರಲ್ಲಿ ಒಂದು 70% ನೀರಿನ ಒಂದು ಉಳಿತಾಯ ಮಾಡಿ ಮಣ್ಣು ಇಲ್ಲದೇನೆ ಬೆಳೀತಕ್ಕಂಥದ್ದು. ಉದಾಹರಣೆಗೆ ಹೈಡ್ರೋಪೋನಿಕ್ಸ್ ಅಂತ ಇದೆ. ಹೈಡ್ರೋಪೋನಿಕ್ಸ್ ನಲ್ಲಿ ಈಗಾಗಲೇ ಸುಮಾರು ಕಡೆ ಕೆಲವು ನಗರ ಪಟ್ಟಣಗಳಲ್ಲಿ ಈ ಹೈಡ್ರೋಪೋನಿಕ್ಸ್ ಮುಖಾಂತರನೇ ಒಂದು ತರಕಾರಿಗಳನ್ನ ಹೂಗಳನ್ನ ಹಣ್ಣುಗಳನ್ನ ಬೆಳೆದು ಮಾರಾಟ ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರಂತ ಸಿಟಿಯಲ್ಲಿ 60-40 ಜಾಗದಲ್ಲಿ ಸಾಕಷ್ಟು ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ. ಹೌದು ಹೌದು. ಈಗ ಇನ್ನೊಂದು ಕೃಷಿ ಅದರಲ್ಲೇ ತಂತ್ರಜ್ಞಾನ ಅಂದ್ರೆ ಏರೋಪೋನಿಕ್ಸ್ ಅಂತ ಬಂದಿದೆ. ಮಣ್ಣು ಬೇಡ, ನೀರು ಬೇಡ, ಬರೀ ಆ ಗಾಳಿಯಿಂದನೇ ಗಿಡಗಳನ್ನ ಬೆಳೆತಕ್ಕಂತ ಒಂದು ತಂತ್ರಜ್ಞಾನ ಕೂಡ ಬಂದಿದೆ. ಇವನ್ನೆಲ್ಲ ಅಳವಡಿಸಿಕೊಳ್ಳಿಕ್ಕೆ ನಮ್ಮ ರೈತರಿಗೆ ಅವಕಾಶ ಇದೆ. ಮತ್ತು ಇನ್ನೊಂದು ಅಂತಂದ ಹೇಳಿದ್ರೆ ಹಸಿರು ಮನೆ, ಗ್ರೀನ್ ಹೌಸ್ ಅಂತೀವಿ. ಅಂದ್ರೆ ಈಗ ನಾವು ಮಾಡ್ತಾ ಇರತಂತ ಗ್ರೀನ್ ಹೌಸ್ ಅಲ್ಲ. ಈ ಗ್ರೀನ್ ಹೌಸ್ ಹೇಗೆ ಅಂತಂದ್ರೆ, ಒಳಗಡೆ ಮಣ್ಣು ಇಲ್ದೇನೆ ಬರೀ ಲೈಟ್, ಲೈಟ್ ಅಂದ್ರೆ ಸೂರ್ಯನ ಬೆಳಕು ಬೇಕಾಗಿಲ್ಲ, ಬರೀ ಬೇರೆ ಒಂದು ಸೌರಶಕ್ತಿಯಿಂದ ಬಂದಿರತಕ್ಕಂತ ಬೆಳಕಿನ ಒಂದು ಜೊತೆ ಅದರ ಸಹಾಯದಿಂದ ಬೆಳೆಯನ್ನ ಬೆಳೀತಕ್ಕಂತ ಕೂಡ ಬಂದಿದೆ. ಇದರಿಂದ ಏನಾಗುತ್ತೆ ಅಂದ್ರೆ ಬೆಳೆಯ ಬೆಳವಣಿಗೆಯನ್ನ ನಾವು ಅರ್ಧದಷ್ಟು ಕಡಿಮೆ ಮಾಡಬಹುದು. ಈಗೇನು ಭತ್ತ ಈಗ ತಗೊಂಡ್ರೆ ನಾವು ಮಣ್ಣಲ್ಲಿ ಹೊರಗಡೆ ನಾವು ಏನಾದ್ರು ಬೆಳೆದ್ರೆ 100-120 ದಿವಸ ತಗೊಳುತ್ತೆ ಅಂತಂದ್ರೆ ಅದನ್ನ ಒಂದು 60-70 ದಿವಸಕ್ಕೆ ಒಳಗಡೆ ಬೆಳೀತಕ್ಕಂತ ಒಂದು ತಂತ್ರಜ್ಞಾನ ಬಂದಿದೆ. ಈಗ ಸುಮಾರು ಕಂಪನಿಗಳು ಕೂಡ ಅದನ್ನ ಕೂಡ ಅಳವಡಿಸ್ಕೊಂಡು ಮಾಡ್ತಾ ಇದಾವೆ. ಅದನ್ನ ನಾವು ರೈತರುಗಳು ಕೂಡ ಅಳವಡಿಸ್ಕೊಳ್ಳಂಗ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಈಗ 2 ಬೆಳೆ ಬೆಳೆಯೋ ಕಡೆಯಲ್ಲಿ 3 ಬೆಳೆ ಬೆಳೆಯಬಹುದು. ಆಮೇಲೆ ಒಳ್ಳೆ ಒಂದು ಅದು ಇಳುವರಿ ಜಾಸ್ತಿ ಮಾಡೋಕ್ಕಾಗುತ್ತೆ, ಈ ರೀತಿ ಇದೆ. ಆಮೇಲೆ ಇನ್ನೊಂದು ಬಂದಿದೆ ವರ್ಟಿಕಲ್ ಫಾರ್ಮಿಂಗ್ ಅಂತ. ವರ್ಟಿಕಲ್ ಅಂತಂದ ಹೇಳಿದ್ರೆ ನೀವು ಅಡ್ಡಅಡ್ಡ ಬೆಳಿತೀವಿ ನಾವು 10 ಎಕರೆ ಅಂತಂದ ಹೇಳಿದ್ರೆ ಬರೀ ಒಂದು 1 ಎಕರೆನಲ್ಲಿ 10 ಎಕರೆಯಷ್ಟು ಉದ್ದ ಮೇಲೆ ಎತ್ತರ ವರ್ಟಿಕಲ್ ಫಾರ್ಮಿಂಗ್ ಅಂತಂದ ಹೇಳಿ. ಸೊ ಈ ರೀತಿಯಾದಂತ ತಂತ್ರಜ್ಞಾನಗಳು ಕೂಡ ಅದರಲ್ಲಿದ್ದಾವೆ. ಆಮೇಲೆ ಹೈ ವ್ಯಾಲ್ಯೂಡ್ ಕ್ರಾಪ್ಸ್ ಅಂತಾರೆ, ಅಂದ್ರೆ ಆಧುನಿಕ ಬೆಳೆಗಳು ಜಾಸ್ತಿ ಇಳುವರಿ ಕೊಡ್ತಕ್ಕಂಥವು. ಉದಾಹರಣೆಗೆ ಬಾಸ್ಮತಿ ಅಂತ ಬರ್ತದೆ, ಈಗ ಪಾರ್ಬಾಯ್ಲ್ಡ್ ರೈಸ್ ಅಂತ ಬರ್ತದೆ, ಅಣಬೆ ಕೃಷಿ ಇದೆ, ಮತ್ತು ಈಗ ತರಕಾರಿಗಳು ನಮ್ಮಲ್ಲಿ ಬೆಳೀಲೇ ಇರತಕ್ಕಂಥ ತರಕಾರಿ ಲೆಟ್ಯೂಸ್ ಅಂತಾರೆ, ಅಂಥವನ್ನ ಹೈ ವ್ಯಾಲ್ಯೂಡ್ ಕ್ರಾಪ್ಸ್ ಅಂತಾರೆ. ಆಮೇಲೆ ನಿಮಗೆ ಮತ್ತೆ ಅಣಬೆ ಅಂತೂ ಅದೊಂದು ಬರ್ತದೆ. ಸೊ ಹೀಗೆ ವಿವಿಧ ರೀತಿಯ ಹೈ ವ್ಯಾಲ್ಯೂಡ್ ಕ್ರಾಪ್ಸ್ ಅಂತ ನಾವು ಹೇಳ್ತೀವಿ, ಅದನ್ನ ಕೂಡ ಬೆಳೆಯೋದ್ರಿಂದ ಆಧುನಿಕ ತಂತ್ರಜ್ಞಾನದಿಂದ ನಮಗೆ ರೈತರ ಒಂದು ಇಳುವರಿ ಆಯಿತು ಮತ್ತು ಒಂದು ಅವರ ಒಂದು ಆದಾಯ ಕೂಡ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಈಗ ಡಿಜಿಟಲ್ ಕೃಷಿಯ ಬಳಕೆ ಕ್ಷೇತ್ರಗಳ ಬಗ್ಗೆ ಹೇಳ್ತೀರ, ಎಲ್ಲೆಲ್ಲಿ ಈಗಾಗಲೇ ಆಗಿದೆ, ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಅವಕಾಶಗಳಿದಾವೆ ಅಂತಕ್ಕಂಥ ಕ್ಷೇತ್ರಗಳು ಯಾವ್ಯಾವ ಬರ್ತವೆ ಡಿಜಿಟಲ್ ಕೃಷಿ? ಡಿಜಿಟಲ್ ಕೃಷಿ ತಗೊಂಬಂದ್ರೆ ನೋಡ್ರಿ, ಫಸ್ಟು ನಾವು ಬೀಜಗಳನ್ನ ಸಪ್ಲೈ ಮಾಡೋದು ಅಥವಾ ನಾವು ಕೊಡೋದ್ರಿಂದ ಹಿಡ್ಕೊಂಡು ನಾವು ಕೊಯ್ಲು, ಕೊಯ್ಲೋತ್ತರ ಮತ್ತು ಈವನ್ ಮಾರ್ಕೆಟಿಂಗು ಎಲ್ಲಾ ರೀತಿಯಲ್ಲಿ ಕೂಡಿದ್ರು ನೋಡಿದ್ರು ನಮಗೆ ಡಿಜಿಟಲ್ ಕೃಷಿಯ ಒಂದು ಅವಶ್ಯಕತೆ ಬೇಕೇ ಬೇಕಾಗುತ್ತೆ. ಉದಾಹರಣೆಗೆ ನಾನು ಮೊದಲೇ ಹೇಳಿದೆ IoT ಬೇಸ್ಡ್ ಅಂತ, ಅಂದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತಂದೇಳಿ. ಈಗ ಇರಿಗೇಷನ್ ಹೇಳಿದೆ ನಾನು, ಅದ್ರ ನೀರಾವರಿ ಎಲ್ಲೋ ಇರ್ತೀವಿ ನಾವು, ಟೈಮಿಂಗ್ ಸೆಟ್ ಮಾಡ್ತೀವಿ, ಆ ಟೈಮಿಂಗ್ ಅದು ಆನ್ ಆಗುತ್ತೆ, ಆಫ್ ಆಗುತ್ತೆ, ಅಥವಾ ನಮ್ಮ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಅದನ್ನು ಮಾಡಬಹುದು, ಅಥವಾ ಅಲ್ಲೇ ಕೂಡ ಅದು ಆ ಇರಿಗೇಷನ್ ಪಂಪು ಮತ್ತು ಇದ್ರ ಜೊತೆಗೆ ಮಾತಾಡಿಕೊಂಡು ಬೆಳೆಯ ಒಂದು ವಾತಾವರಣಕ್ಕೆ ಸರಿಯಾಗಿ ನೋಡಿಕೊಂಡು ಅದಷ್ಟಿಗದೇ ಆನ್ ಆಗ್ಬೋದು. ಸೊ ಈ ಥರ ತಂತ್ರಜ್ಞಾನಗಳು ಹೊಂದಿದ್ದಾವೆ. ಆಮೇಲೆ ಡ್ರೋನ್ ಬಳಕೆಗಳು, ಈಗ ನಾವು ಡ್ರೋನ್ ಬಳಕೆ ಆಧುನಿಕ ತಂತ್ರಜ್ಞಾನದಲ್ಲಿ ಅದು ಬರ್ತದೆ. ಇತ್ತೀಚೆಗೆ ಡ್ರೋನ್ ಬಳಕೆಯ ಒಂದು ಪ್ರಯೋಗಗಳು ಸಾಕಷ್ಟು ನಡೀತಾ ಇದ್ದಾವೆ. ಅದಕ್ಕೆ ಸರ್ಕಾರದಿಂದ ಕೂಡ ತುಂಬಾನೇ ಒಂದು ಸಹಾಯ ಕೂಡ ಸಿಗ್ತಾ ಇದೆ. ಫೈನಾನ್ಶಿಯಲಿ ಆಯ್ತು, ಇದಕ್ಕಾಯ್ತು. ಈಗ ಡ್ರೋನ್ ಬಳಕೆಯಿಂದ ನಾವು ಬೆಳೆ ಸಮೀಕ್ಷೆ ಮಾಡ್ತಕ್ಕಂಥದ್ದು, ಆಮೇಲೆ ಡ್ರೋನ್ ಬಳಕೆಯಿಂದ ಕೆಲವು ಪ್ರದೇಶಗಳಲ್ಲಿ ನಾವು ಈಗ ಸಿಂಪರಣೆಯನ್ನು ಮಾಡ್ತಕ್ಕಂಥದ್ದು, ಈ ಉದಾಹರಣೆಗೆ ಎತ್ತರದ ತೆಂಗಿನ ಮರ ಇರ್ತವೆ, ಅಡಿಕೆ ತೋಟಗಳು ಇರ್ತವೆ, ಅಲ್ಲಿ ನಾವು ಸ್ಪ್ರೇ ಮಾಡೋಕೆ ಆಗಂಗಿಲ್ಲ, ಅಂತಲ್ಲಿ ಡ್ರೋನ್ ಬಳಕೆ ತಗೊಂಡು ಮಾಡ್ತಕ್ಕಂಥದ್ದು. ಮತ್ತು ಈಗ ಕೀಟ ರೋಗದ ನಿರ್ವಹಣೆ ತುಂಬಾ ಒಂದು ಒಳ್ಳೆಯ ಉದಾಹರಣೆ ಅಂದ್ರೆ ನಮ್ಮ ಇಸ್ಯಾಪ್ ಇದೆಯಲ್ಲ, ಈಗ ಅದು ಕರ್ನಾಟಕದಾದ್ಯಂತ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಈ ಒಂದು ಅಪ್ಲಿಕೇಶನ್ ಇಂದ ಬೆಳೆ ರೋಗ ಕೀಟವನ್ನು ಅಲ್ಲೇ ಕಂಡುಹಿಡಿದು ಅದು ಎಷ್ಟರ ಮಟ್ಟಿಗೆ ಅಂತ ನೋಡಿ ಅದಕ್ಕೆ ತಕ್ಕಂಗೆ ನಮಗೆ ಸಲಹೆಗಳನ್ನು ಕೊಡ್ತಕ್ಕಂಥದ್ದು. ಸೊ ಇವೆಲ್ಲವೂ ಡಿಜಿಟಲ್ ಅಲ್ಲಿ ಬರ್ತವೆ. ಮತ್ತು ಈಗ ಹವಾಮಾನಕ್ಕೆ ಅನುಗುಣವಾಗಿ ನಾವು ರೈತ ಸಲಹೆಗಳನ್ನು ಕೊಡ್ತಕ್ಕಂಥದ್ದು, ಈಗ ನಮ್ಮ ಯೂನಿವರ್ಸಿಟಿ ಮತ್ತು ಈವನ್ ಬೇರೆ ಕಡೆ ಎಲ್ಲವೂ GKMS ಅಂತ ಇದೆ, ಗ್ರಾಮೀಣ ಕೃಷಿ ಮೌಸಮ್ ಸಮಾಚಾರ ಅಂತಂದೇಳಿ. ಸೊ ಮುಂದೆ 4 ದಿವಸ 5 ದಿವಸ ಒಂದು ವಾರದಲ್ಲಿ ಮಳೆ ಆಗುತ್ತೋ ಇಲ್ಲೋ, ಆದರೆ ಏನೋ ಕೃಷಿಯ ಚಟುವಟಿಕೆಗಳನ್ನ ಆಗದೇ ಇದ್ರೆ ಏನು ಮಾಡಬೇಕು, ಇವೆಲ್ಲ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ಸೊ ಆಮೇಲೆ ಈ ಕೃಷಿ ಯಂತ್ರಧಾರೆ ಇದೆ, ಕಸ್ಟಮ್ ಹೈರಿಂಗ್ ಸೆಂಟರ್ ಅಂತದ್ದು. ಸೊ ಅದನ್ನ ಏನ್ ಮಾಡುತ್ತೆ, ಡಿಜಿಟಲ್ ಮುಖಾಂತರ ಯಾವ ಒಂದು ಯಂತ್ರಧಾರೆಯಲ್ಲಿ ಯಾವ ಯಾವ ಒಂದು ಎಕ್ವಿಪ್ಮೆಂಟ್ಸ್ ಇದಾವೆ, ಅವು ಯಾವ ಕಂಡೀಷನ್ ಅಲ್ಲಿ ಇದಾವೆ, ಅವು ಎಲ್ಲಿ ಹೋಗಿದಾವೆ, ಬಳಕೆ ಹೆಂಗಿದೆ, ಎಷ್ಟು ಆಗ್ತಾ ಇದೆ, ಯಾರಿಗೆ ನೆಕ್ಸ್ಟ್ ಬೇಕು, ಎಷ್ಟು ಉದ್ದ ಕ್ಯೂ ಇದೆ, ಅದಕ್ಕೆ ಅಂದ್ರೆ ಬೇಗ ಬೇಗ ಸಪ್ಲೈ ಆಗ್ಬೇಕಲ್ಲಿ. ಹೌದು, ಅವು ಎಲ್ಲವೂ ಆ ಪರಿಸ್ಥಿತಿನ ನಾವು ಡಿಜಿಟಲ್ ಮುಖಾಂತರ ತಗೊಂಡಾಗೆ ನಮಗೆ ಅದರದ ಒಂದು ಇದಾಗತ್ತೆ. ಆಮೇಲೆ ಮಣ್ಣಿನ ಒಂದು ಆರೋಗ್ಯ ನೋಡ್ಕೊಳ್ಳುವಂಥದ್ದು, ಈಗೇನಾಗಿದೆ ಪ್ರತಿ ಸರಿ ಮಣ್ಣನ್ನು ತಂದು ಒಂದು ಲ್ಯಾಬಿಗೆ ಕೊಟ್ಟು ಟೆಸ್ಟ್ ಮಾಡಿಸ್ಕೊಂಡು ಕಾದು ಎಲ್ಲ ಮಾಡಬೇಕು, ತಿಂಗಳು 2 ತಿಂಗಳು ಹೋಗುತ್ತೆ ಅದು ಹೋಗುತ್ತೆ ಅದು. ಅದರ ಬದಲು ಈಗ ಆನ್ಸೈಟ್ ಅಂದ್ರೆ ಅಲ್ಲೇ ಕೂಡ ಮಣ್ಣನ್ನ ಒಂದು ಪರೀಕ್ಷೆ ಮಾಡ್ತಕ್ಕಂಥ ಕಿಟ್ಗಳು ಬಂದಿದಾವೆ, ಈಗ ಕಿಟ್ಗಳು ಬರ್ತಾ ಇದಾವೆ, ಅವು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದಾವೆ. ಅಲ್ಲೇನಿಲ್ಲ, ಅದನ್ನ ತಗೊಂಡು ಹೋಗ್ಬಿಟ್ಟು ಅದನ್ನ ಹಾಕ್ಬಿಟ್ರೆ ಮಣ್ಣಿನ ಒಂದು ಇದನ್ನ ಅಲ್ಲೇ ಕೂಡ ಯಾವ ಯಾವ ಪೋಷಕಾಂಶಗಳ ಕೊರತೆ ಇದೆ, ಯಾವ ಜಾಸ್ತಿ ಇದೆ ಅಂತ ಕೂಡ ಹೇಳ್ತಕ್ಕಂಥದ್ದು ಒಂದು ಇದು ಬರ್ತದೆ. ಆಮೇಲೆ ಸ್ಮಾರ್ಟ್ ಸ್ಟೋರೇಜ್ ಅಂತ ಬರ್ತದೆ, ಅಂದ್ರೆ ಈಗ ಕೋಲ್ಡ್ ಸ್ಟೋರೇಜ್ಗಳು ಅಲ್ಲೆಲ್ಲೆಲ್ಲೆಲ್ಲಿ ಚೈನ್ಸ್ ಆಫ್ ಕೋಲ್ಡ್ ಸ್ಟೋರೇಜ್ ಹಾಕೊಂಡು ಬಂದಿರತಕ್ಕಂತ ಒಂದು ಉತ್ಪಾದನೆಗಳನ್ನ ನಾವು ಅಲ್ಲಿ ಚೆನ್ನಾಗಿ ಗುಣಮಟ್ಟವು ಕಡಿಮೆ ಆಗ್ಲಾರ್ದಂಗೆ ಶೇಖರಣೆ ಇಡ್ತಕ್ಕಂಥದ್ದು, ಇವೆಲ್ಲವಕ್ಕೂ ಕೂಡ ಡಿಜಿಟಲ್ನ ಅಳವಡಿಸ್ಕೊಳ್ಬೇಕಾಗಿದೆ, ಅಳವಡಿಸ್ಕೊಳ್ಬಹುದು ಅದನ್ನ. ಇದರಲ್ಲಿ ಇತ್ತೀಚೆಗೆ ಕಿಸಾನ್ ಸಾರಥಿ ಅಂತಕ್ಕಂಥದ್ದು ಒಂದು ಆ್ಯಪ್ ಸಹ ಬಂದಿದೆ, ಕಿಸಾನ್ ಸಾರಥಿ. ಹೌದು ಹೌದು ಹೌದು, ಇದರಲ್ಲಿ ಕೃಷಿ ಸಂಪನ್ಮೂಲ ಮತ್ತು ತಂತ್ರಜ್ಞಾನಗಳ ಪ್ರಸಾರಣ ಒಂದು ಜಾಲತಾಣ ಇದು, ಇದೊಂದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಇದನ್ನ ತಗೊಂಬಂದಿದ್ದಾರೆ ಇದರಲ್ಲಿ. ಆಮೇಲೆ ಈಗ ಇದರಿಂದ ಸರ್ಕಾರದ ಒಂದು ಸಹಾಯ ಕೂಡ ತುಂಬಾನೇ ಚೆನ್ನಾಗಿದೆ. ಈ ಉದಾಹರಣೆಗೆ ಸರ್ಕಾರದಿಂದ ಈಗ ಹೈಟೆಕ್ ಅಗ್ರಿಕಲ್ಚರ್ದ ಆಯ್ತು, ಅಥವಾ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್, ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್, ಇವುಗಳಿಂದ ಈ ಒಂದು ಆಧುನಿಕ ಕೃಷಿ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ರೈತರಿಗೆ ಸುಮಾರು ಪ್ರೋತ್ಸಾಹ ಧನ ಆಗಿರ್ಬೋದು ಅಥವಾ ಸಬ್ಸಿಡಿ ಆಗಿರ್ಬೋದು ಇವನ್ನ ಕೊಡ್ತಕ್ಕ ಮುಂದೆ ಬಂದಿದೆ. ಆಮೇಲೆ ಇದರ ಮುಖಾಂತರ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಈಗ ಅಪೆಡ ಮುಖಾಂತರ ಅಥವಾ ಈಗ ಎಂಪೆಡ ಮುಖಾಂತರ ಅವುಗಳಿಗೆ ಒಂದು ಸರ್ಟಿಫಿಕೇಟ್ ಅನ್ನು ನೀಡೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಬೆಳೆಗಳ ಒಂದು ಗುಣಮಟ್ಟವನ್ನು ಕಾಯ್ದುಕೊಂಡು ಅದನ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅದರ ಒಂದು ಬೆಲೆಯನ್ನು ಹೆಚ್ಚಿಸಲಿಕ್ಕೆ ಕಾರಣ ಆಗತ್ತೆ ಅದು. ಮತ್ತು ಈಗ ಸರಕು ಮಂಡಿಗಳ ಮಧ್ಯಸ್ಥಿಕೆ ಅಂದ್ರೆ ಈಗ ನಾವು ಕನೆಕ್ಟಿವಿಟಿ, ಈಗ ಯಾವ್ಯಾವ ಪ್ರಾಡಕ್ಟ್ಸ್ ಎಲ್ಲೆಲ್ಲಿದ್ದಾವೆ, ಈಗ ಒಂದು ರೈತ ಒಂದು ಏನೋ ಬೆಳೆದ ತರಕಾರಿ ಅಂದ್ರೆ ಅವನು ಬೆಳೆದಿರೋ ತರಕಾರಿ ಎಷ್ಟು, ಅದು ಈಗ ಎಲ್ಲಿದೆ, ಎಲ್ಲಿ ಹೋಗಿದೆ, ಯಾರು ತಗೊಂಡಿದ್ದಾರೆ, ಯಾವ ಮಾರ್ಕೆಟ್ ಅಲ್ಲಿ ಆಗಿದೆ, ಸೇಲ್ ಆಗಿದೆ ಅದು ಅನ್ನೋದನ್ನು ಕೂಡ ನಾವು ಅದನ್ನ ಟ್ರ್ಯಾಕ್ ಮಾಡಬಹುದು. ಅಷ್ಟು ಒಂದು ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಸರ್ಕಾರದಿಂದ ಸುಮಾರು ಒಂದು ಸಹಾಯ ಹಣ ಸಹಾಯವನ್ನು ಕೊಡ್ತಾ ಇದ್ದಾರೆ. ಆಮೇಲೆ ನಬಾರ್ಡ್ ಕೂಡ, ಈಗೇನು ಅಗ್ರಿಕಲ್ಚರ್ ಇದರಲ್ಲಿ ಏನೋ ನಬಾರ್ಡ್ ಇದೆಯಲ್ಲ, ಅದು ಕೂಡ ಈಗ ಅಕಸ್ಮಾತ್ ಯಾರೇ ರೈತರು ಈ ಒಂದು ಹೈಟೆಕ್ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳಿಕ್ಕೆ ಬೇಕಾದಂತಹ ಒಂದು ಅನುಕೂಲತೆಗಳನ್ನ ಕೇಳಿದಾಗೆ ಈಗ ಬ್ಯಾಂಕ್ ಮುಖಾಂತರ ಅವರಿಗೆ ಸಬ್ಸಿಡಿ ಕೊಡೋದಾಯ್ತು, ಲೋನ್ ಕೊಡೋದಾಯ್ತು, ಅದಕ್ಕೆಲ್ಲವೂ ಕೂಡ ನಬಾರ್ಡ್ ಸಹಾಯ ಮಾಡ್ತದೆ. ಅದಕ್ಕೆ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ತಯಾರು ಮಾಡಬೇಕು ಅಂತಂದು ಹೇಳಿ ಮಾರ್ಗದರ್ಶನ ಕೊಡ್ತದೆ. ಆಮೇಲೆ ಸುಮಾರು ಒಂದು 143 ಹೆಚ್ಚು ಬ್ಯಾಂಕೀಕೃತ ಯೋಜನೆಗಳನ್ನು ಅದನ್ನು ಅದರಲ್ಲಿ ಸ್ಥಾಪನೆ ಮಾಡಿಕೊಂಡಿದೆ ಅದರಲ್ಲಿ. ಆಮೇಲೆ ಫುಡ್ ಪಾರ್ಕ್ಗಳು ಈಗ ಸುಮಾರು ಕಡೆ ಬಂದಿದೆ, ಈಗ ಜಾಗರಿ ಪಾರ್ಕ್ ಅಂತ ಬರ್ತದೆ, ರೈಸ್ ಪಾರ್ಕ್ ಅಂತ ಬರ್ತದೆ, ಪಾರ್ಕ್ಗಳಾಗ್ತಾ ಇದಾವೆ. ಆಮೇಲೆ ODOP ಇದೆ, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತಂದೇಳಿ, ಆಯಾ ಜಿಲ್ಲೆಗಳಲ್ಲಿ ಜಾಸ್ತಿ ಬೆಳೀತಕ್ಕಂಥ ಪ್ರಾಡಕ್ಟ್ಗೆ ಅಲ್ಲಿನೇ ಸಂಸ್ಕರಣೆಯನ್ನು ಮಾಡಿ ಮೌಲ್ಯವರ್ಧನ ಮಾಡಿ ತೊಳ್ತಕ್ಕಂಥ ಒಂದು ಇವೆಲ್ಲ ಹೈಟೆಕ್ ಅಲ್ಲಿ ಮತ್ತು ಡಿಜಿಟಲೈಸ್ ಅಲ್ಲಿ ಬರ್ತಕ್ಕಂಥ ಎಲ್ಲಾ ಯೋಜನೆಗಳು ಇದರಲ್ಲಿದೆ. ಇನ್ನು ಬೆಳೆ ಸಮೀಕ್ಷೆ ಇದೆ, ಆ ಬೆಳೆ ಸಮೀಕ್ಷೆ ಕೂಡ ಇದರಲ್ಲಿ ಬೆಳೆ ಸಮೀಕ್ಷೆ, ಆಮೇಲೆ ಈಲ್ಡ್ ಅಸೆಸ್ಮೆಂಟ್ ಮಾಡುವಂತದ್ದು, ಹೌದು ಎಷ್ಟು ಬರಬಹುದು, ಹೌದು ಪ್ರಿಡಿಕ್ಷನ್ ಮಾಡುವಂತ, ಹೌದು ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಬರ್ತದೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ರೈತನಿಗೆ ಆ ಮಟ್ಟದಲ್ಲಿ ಹೆಲ್ಪ್ ಆಗೋದು ಅಷ್ಟೇ ಅಲ್ಲದೆ ಮತ್ತೆ ಮೇಲಿನ ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಒಂದು ಪಾಲಿಸಿನ ತಗೊಳ್ಳಿಕ್ಕೆ ಈ ಒಂದು ಬೇಸಿಸ್ ಮೇಲೆ ತುಂಬಾ ಚೆನ್ನಾಗಿ ಇದರಲ್ಲಿ ಅನುಕೂಲತೆಗಳು ಆಗ್ತವೆ. ಈಗ ನೋಡಿ, ಬೆಳೆದಂತ ಒಂದು ಉತ್ಪನ್ನವನ್ನ ಸ್ಮಾರ್ಟ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಈಗ ಯಾವ ರೀತಿ ಇಲ್ಲಿ ಡೆವಲಪ್ ಆಗಿದೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವಕಾಶ ಇದೆ ಸ್ಮಾರ್ಟ್ ಮಾರ್ಕೆಟಿಂಗ್ ಮಾಡಲಿಕ್ಕೆ? ಇ ಮಾರ್ಕೆಟಿಂಗ್ ಸಿಸ್ಟಮ್ ಅಂತ ಬರ್ತಾ ಇದೆ ಈಗ. ಇದಕ್ಕೆ ಈಗ ನಾವು ನೋಡಿದ್ರೆ ಈಗ ಕೃಷಿ ಮಾರಾಟ ವಾಹಿನಿ ಒಂದು ವೆಬ್ ಬೇಸ್ಡ್ ಅದು ಜಾಲತಾಣಗಳ ಆಧಾರಿತ ಒಂದು ಇದೆ. ಒಂದು ಜಿಲ್ಲೆಗಳಲ್ಲಿ ತಾಲೂಕು ಮಟ್ಟದಲ್ಲಿ ಕೃಷಿ ಉತ್ಪನ್ನಗಳ ಧಾರಣೆ ಹೇಗಿದೆ ಅಂತಕ್ಕಂಥದ್ದು ನೆಟ್ ಅಲ್ಲಿ ಸಿಗುತ್ತೆ. ಅದನ್ನ ಮೊಬೈಲ್ ಮುಖಾಂತರನು ನೋಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆಮೇಲೆ ಆ ಒಂದು ಯಾವ್ಯಾವ ಒಂದು ಮಾರ್ಕೆಟ್ ಅಲ್ಲಿ ಅಥವಾ ಒಂದು APMC ಮಾರ್ಕೆಟ್ ಅಲ್ಲಿ ಅದಕ್ಕೆ ಜಾಸ್ತಿ ಬೆಲೆ ಸಿಗುತ್ತೆ ಅಂದ್ರೆ ಅಲ್ಲಿ ತಗೊಂಡೋಗಿ ಮಾರಾಟ ಮಾಡ್ಲಿಕ್ಕೆ ಕೂಡ ಅವಕಾಶ ಇದೆ. ಸೊ ಮಾರ್ಕೆಟಿಂಗ್ ಸಿಸ್ಟಮ್ನ ಇನ್ನೊಂದು ಸ್ವಲ್ಪ ಸ್ಟ್ರೆಂಥನ್ ಮಾಡ್ಬೇಕು ಅಂದ್ರೆ ನಾವು ಹೇಳ್ತೀವಿ ಅದನ್ನ, ಅದಕ್ಕೆ ತಕ್ಕಂಗೆ ಒಂದು ಯೋಜನೆಗಳನ್ನ ಕಾರ್ಯರೂಪಗೊಳಿಸಿ ಮಾಡ್ತಾ ಇದ್ದಾರೆ. ಈಗ ನೋಡಿ, ಇಷ್ಟೆಲ್ಲ ಸರ್ಕಾರ ಸಾಕಷ್ಟು ಡಿಜಿಟಲ್ ಕೃಷಿ ಮತ್ತು ಹೈಟೆಕ್ ಕೃಷಿಗೆ ಸಾಕಷ್ಟು ಪ್ರೋತ್ಸಾಹನ ಕೊಡಲಿಕ್ಕೆ ಹಲವಾರು ಯೋಜನೆಗಳನ್ನ ರೂಪಿಸ್ತಾ ಇದೆ. ಆದರೆ ಆ ಯೋಜನೆ ಲಾಭವನ್ನು ಪಡೀಲಿಕ್ಕೆ, ಆ ಡಿಜಿಟಲ್ ಕೃಷಿಗೆ ಅಥವಾ ಏನು ಹೈಟೆಕ್ ಕೃಷಿಗೆ ಒಗ್ಗಿಕೊಂಡು ಕೆಲಸ ಮಾಡಲಿಕ್ಕೆ ರೈತರು ಮಾನಸಿಕವಾಗಿ ಸಿದ್ಧರಾಗಬೇಕಾಗಿದೆ. ಅದಕ್ಕೆ ಏನೆಲ್ಲ ಆಗಬೇಕಾಗಿದೆ ಅಂದರೆ, ರೈತರಿಗೆ ಭಾಳಷ್ಟು ಇನ್ನೂ ಹಳೆಯ ತಂತ್ರಜ್ಞಾನಗಳನ್ನು, ಹಳೆಯ ಕೃಷಿ ಇಕ್ವಿಪ್ಮೆಂಟ್ಗಳನ್ನೇ ಬಳಸಲಿಕ್ಕೆ ಉತ್ಸಾಹ ತೋರಿಸ್ತಾ ಇದ್ದಾರೆ ರೈತರು, ಮನ ಪರಿವರ್ತನೆ ಆಗಬೇಕು. ಇದಕ್ಕೆಲ್ಲ ಯಾವ ರೀತಿ ಅವ್ರನ್ನ ಸಿದ್ಧತೆ ಮಾಡಬೇಕಾಗಿದೆ? ಈಗ ಕೃಷಿ ಇಲಾಖೆ ಮತ್ತು ಸರ್ಕಾರದಿಂದನೇ ಅಥವಾ ಮತ್ತು UN ನಮ್ಮ ವಿಶ್ವವಿದ್ಯಾಲಯಗಳಿಂದ ಕೂಡ ರೈತರಿಗೆ ಯಾವ್ಯಾವ ತಂತ್ರಜ್ಞಾನಗಳು ಯಾವ ರೀತಿ ಉಪಯೋಗ ಆಗುತ್ತೆ ಅಂತಕ್ಕಂತ ಒಂದು ಅವೇರ್ನೆಸ್ ಅಂತೀವಿ ನಾವು, ಆ ಅವೇರ್ನೆಸ್ ಪ್ರೋಗ್ರಾಮ್ನ ನಾವು ಮಾಡಬೇಕು ರೈತರಿಗೆ, ತರಬೇತಿಗಳನ್ನ ಆಗ್ಬೇಕು ಇದರಿಂದ ಹಿಂಗಾಗುತ್ತೆ ಅಂತ. ಉದಾಹರಣೆ ಈಗ ಡ್ರೋನ್, ಈಗ ಡ್ರೋನ್ ಸಿಸ್ಟಮ್ ಅಲ್ಲಿ ಮಾಡ್ತಾ ಇರತಕ್ಕಂಥ ಆಕ್ಟಿವಿಟೀಸ್ಗೆ ಆಗಲೇ ರೈತರು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಆಸಕ್ತಿ ತೋರಿಸ್ತಾ ಇದ್ದಾರೆ ನಮಗೆ ಬೇಕು ಅಂತ. ಯಾಕಂದ್ರೆ ಅವ್ರಿಗೆ ಅದರ ಅವಶ್ಯಕತೆ ಬಹಳ ಜಾಸ್ತಿ ಇದೆ. ಈಗ ಲೇಬರ್ ಪ್ರಾಬ್ಲಮ್ ಇದೆ ಅವರಿಗೆ, ಇದೆಲ್ಲ ಇದರಲ್ಲಿ ನೋಡಿದಾಗ ಈ ತರ ಕೆಲವು ತಂತ್ರಜ್ಞಾನಗಳು, ಈಗ ನಾನು ಹೇಳಿದೆ ನಾವು ಮಣ್ಣು ರಹಿತ ಒಂದು ಬೆಳೆಯನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು, ಹೈ ವ್ಯಾಲ್ಯೂಡ್ ಕ್ರಾಪ್ಸ್ ಅಂತಂದು ಹೇಳಿದೆ. ಇಂಥವನ್ನ ಯಾರಾದರೂ ಆಸಕ್ತಿ ತೋರಿಸಿದರೆ ಅವರು ಕೃಷಿ ಇಲಾಖೆ ಮತ್ತು ವಿಶ್ವವಿದ್ಯಾಲಯಗಳಿಗೆ ಭೇಟಿ ಕೊಟ್ಬಿಟ್ಟು ಅದನ್ನು ಯಾವ ರೀತಿ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಅವರು ಏನಾದರೂ ಅದ್ರ ಜೊತೆ ವಿಚಾರವನ್ನು ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಕೃಷಿ ಇಲಾಖೆ ಮತ್ತು NABARD ಒಂದು ಸಹಯೋಗದೊಂದಿಗೆ ಅದಕ್ಕೇನಾದರೂ ಒಂದು ಆರ್ಥಿಕ ಒಂದು ಸಹಾಯ ಬೇಕಾಗಿದ್ರೆ ಅಥವಾ ಇದು ಬೇಕಾಗಿತ್ತು ಅಂತಂದು ಹೇಳಿದರೆ ನಾವು ಅದನ್ನು ತಗೊಂಡು ರೈತರು ಅದನ್ನು ಉಪಯೋಗ ಮಾಡಿಕೊಂಡು ಅಳವಡಿಸ್ಕೊಳ್ಳಿಕ್ಕೆ ಬಹಳಷ್ಟು ಸ್ಕೋಪ್ ಇದೆ ಅಥವಾ ಅವಕಾಶ ಇದೆ ಇದರಲ್ಲಿ. ಈಗ ನೋಡ್ರಿ, ಕೃಷಿಯಲ್ಲಿ ಒಂದು ಶಕ್ತಿಯ ಮೂಲಗಳ ಕೊರತೆ ಸಾಕಷ್ಟು ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ಗಳ ದಿನಕ್ಕೆ ಭಾಳಷ್ಟು ತುಟ್ಟಿ ಆಗ್ತಾ ಇದ್ದಾವೆ. ಯಾವುದೇ ಒಂದು ಈಗ ಟಿಲ್ಲರಿಂಗ್ ಮಾಡಲಿಕ್ಕೆ ಇರ್ಬೋದು, ಸ್ಪ್ರೇ ಮಾಡಲಿಕ್ಕೆ ಇರ್ಬೋದು, ಅಥವಾ ನೀರಾವರಿ ಮಾಡಲಿಕ್ಕೆ ಇರ್ಬೋದು, ಎಲ್ಲ ರೈತರು ವಿದ್ಯುತ್ ಮೇಲೆ ಅವಲಂಬನೆ ಆಗ್ತಾರೆ, ಪೆಟ್ರೋಲು ಡೀಸೆಲ್ ಮೇಲೆ ಅವಲಂಬನೆ ಆಗ್ತಿದ್ದಾರೆ. ಇಲ್ಲಿ ಸೋಲಾರ್ ತಂತ್ರಜ್ಞಾನಕ್ಕೆ ಯಾವ ರೀತಿ ಒಂದು ಅವಕಾಶಗಳಿದ್ದಾವೆ ಇದನ್ನೇ? ಯಾಕಂದ್ರೆ ಇದು ಹೈಟೆಕ್ ಕೃಷಿ ಅಂತ ಹೇಳ್ಬೋದು, ಸೋಲಾರ್ ತಂತ್ರಜ್ಞಾನ. ಸೋಲಾರ್ ತಂತ್ರಜ್ಞಾನ ಪ್ರತಿಯೊಂದು ಕೃಷಿ ಕ್ಷೇತ್ರದಲ್ಲಿ ಬರಬೇಕು. ಹೇಗೆ ಇದು ಮುಂದಿನ ದಿನಗಳಲ್ಲಿ ಡೆವಲಪ್ ಆಗಲಿ? ಬರ್ತಾ ಇದೆ ಈಗ, ಈಗ ಬಹಳ ಇದರಲ್ಲಿ ಬರ್ತಾ ಇದೆ. ಈಗ ನಮ್ಮ ವಿಶ್ವವಿದ್ಯಾಲಯದಲ್ಲೇ ನಮ್ಮ ಸೋಲಾರ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಅನೇಕ ಉಪಕರಣಗಳನ್ನ ತಯಾರು ಮಾಡಿದ್ದಾರೆ. ಉದಾಹರಣೆಗೆ ಸೋಲಾರ್ ಆಧಾರಿತ ಸ್ಪ್ರೇಯರ್ಸ್, ಆಮೇಲೆ ಸೋಲಾರ್ ಆಧಾರಿತ ಪಂಪ್ ಸೆಟ್ಸ್ಗಳು, ಇವೆಲ್ಲವನ್ನೂ ಇದೆ. ಒಂದೊಂದಾಗಿ ಇದನ್ನ ಸೋಲಾರ್ಗೆ ಅಳವಡಿಸಿಕೊಂಡು ಈ ತಂತ್ರಜ್ಞಾನಗಳನ್ನ ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮುಂದೆ ಅವಕಾಶ ಇದೆ, ಸೋಲಾರ್ ಆಧಾರಿತ ಲೈಟ್ ಟ್ರಾಪ್ಸ್ ಇದಾವೆ, ಈಗ ದೀಪದ ಬಲೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಹೀಗೆ ಪ್ರತಿಯೊಂದರಲ್ಲೂ ಕೂಡ ಈಗೇನ್ ನಾವು ರಿನ್ಯೂವಬಲ್ ಎನರ್ಜಿ ಅಂತೀವಲ್ಲ, ಈ ಒಂದು ಸೌರಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಮಾಡಲಿಕ್ಕೆ ನಮಗೆ ಒಂದು ಒಳ್ಳೆ ಅವಕಾಶ ಕೂಡ ಇದರಲ್ಲಿದೆ. ಕೊನೆಯದಾಗಿ ಏನ್ ಹೇಳ್ತೀರಿ ರೈತರಿಗೆ? ಇನ್ನೂ ರೈತರು ಹಳೆ ಒಂದು ತಂತ್ರಜ್ಞಾನದ ಹೊರಗೆ ಬರಬೇಕಾಗಿದೆ, ನಿಮ್ಮ ಕಿವಿ ಮಾತನ್ನು ಹೇಳ್ತೀರಿ, ಹೊಸ ಹೊಸ ಮಾಹಿತಿ ಬರ್ತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ರೈತರು ಯಾವ ರೀತಿ ಪ್ರಯತ್ನ ಮಾಡಬೇಕು? ಹೌದು, ಈಗ ನನ್ನ ಒಂದು ವಿಚಾರ ಏನಪ್ಪಾ ಅಂತಂದು ಹೇಳಿದ್ರೆ, ಈಗ ಬರ್ತಕ್ಕಂಥ ರೈತರ ಒಂದು ಸಮುದಾಯ ಏನಿದೆ, ಎಲ್ಲ ಯುವ ಸಮುದಾಯ ಇದೆ. ಸೊ ಎಲ್ಲರಿಗೂ ಈ ಒಂದು ಡಿಜಿಟಲ್ ತಂತ್ರಜ್ಞಾನದ ಒಂದು ಅನುಭವ ಇದೆ, ಈಗಿರ್ತಕ್ಕಂಥ ಮೊಬೈಲ್ ಬೇಸ್ಡ್ ಗೊತ್ತಿದೆ ಅವರಿಗೆ. ಆಮೇಲೆ ಈಗ ಬರ್ತಕ್ಕಂಥ ಯುವ ಜನತೆ ಕೂಡ ಇದರಲ್ಲಿ ಆಸಕ್ತಿ ತೋರಿಸ್ತಾರೆ. ಸೊ ಹಾಗಾಗಿ ಈ ರೈತರು ಇದನ್ನ ಅಳವಡಿಸಿಕೊಳ್ಳಿಕ್ಕೆ ಒಂದು ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡಬೇಕು, ಅದರ ಒಂದು ಉಪಯೋಗವನ್ನು ತಗೊಳ್ಳಿಕ್ಕೆ ಆಗ್ಬೇಕು, ತಗೋತಾರೆ. ಮತ್ತು ಅದಕ್ಕೆ ಎಲ್ಲ ರೀತಿಯ ಸಹಕಾರ ಕೂಡ ಸರ್ಕಾರ ಮತ್ತು ವಿಶ್ವವಿದ್ಯಾಲಯ ಕೊಡುತ್ತೆ. ಮುಂಬರುವ ದಿನಗಳಲ್ಲಿ ನಾವು ಹೇಗೆ ನಾವು ಮನೆಯಲ್ಲಿ ನಾವು ಈ ಒಂದು ಹೈಟೆಕ್ ಎಕ್ವಿಪ್ಮೆಂಟ್ಸು ಅಥವಾ ಮೆಟೀರಿಯಲ್ಸ್ ಇಟ್ಕೊಂಡು ನಾವು ಮಾಡ್ತೀವೋ ಅದೇ ರೀತಿಯಾಗಿ ಹೈಟೆಕ್ ಅಗ್ರಿಕಲ್ಚರ್ ಕೂಡ ಮಾಡಲಿಕ್ಕೆ ಏನು ಜಾಸ್ತಿ ದೂರ ಏನಿಲ್ಲ ದಿನಗಳು. ಒಳ್ಳೆಯದು ಡಾಕ್ಟರ್ ಪ್ರಭುರಾಜ್ ಅವರೇ. ಒಟ್ಟಾರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಡಿಜಿಟಲ್ ಕೃಷಿ ಮತ್ತು ಹೈಟೆಕ್ ಕೃಷಿಗೆ ಭವಿಷ್ಯ ಇದೆ, ಏನೆಲ್ಲ ಒಂದು ಕ್ಷೇತ್ರಗಳಲ್ಲಿ ಇದನ್ನು ಅಳವಡಿಕೆ ಮಾಡಿಕೊಳ್ಳೋಕ್ಕೆ ಸಾಧ್ಯತೆ ಇದೆ, ಯಾವ ರೀತಿ ಡೆವಲಪ್ ಆಗಬೇಕಾಗಿದೆ, ರೈತರು ಯಾವ ರೀತಿ ಮಾನಸಿಕವಾಗಿ ಸಿದ್ಧರಾಗಬೇಕಾಗಿದೆ ಇದಕ್ಕೆಲ್ಲ ಅಂತಕ್ಕಂಥ ವಿಚಾರ ಹೇಳಿದ್ರಿ. ಈಗಾಗಲೇ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರಗಳು ಸಾಕಷ್ಟು ಕೃಷಿಗೆ ಉತ್ತೇಜನವನ್ನು ಕೊಡ್ತಾ ಇದ್ದಾವೆ, ಉನ್ನತ ತಂತ್ರಜ್ಞಾನವನ್ನು ಕೃಷಿಯಲ್ಲಿ ಅಳವಡಿಕೆ ಮಾಡಿಕೊಳ್ಳಿಕ್ಕೆ ಹಲವಾರು ನೀತಿ ನಿಯಮಗಳನ್ನು ಯೋಜನೆಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ರೂಪ ಆಗ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚಾಗಿ ರೈತರು ಹೊಸ ಹೊಸ ತಂತ್ರಜ್ಞಾನಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲಿ. ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿಗಳಿದ್ದಾರೆ ಮತ್ತು ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ. ಏನು ಹೊಸ ಮಾಹಿತಿ ಬಂದಿದೆ, ಏನು ಹೊಸ ವಿಷಯ ಇದೆ ಅಂತಕ್ಕಂಥ ವಿಚಾರವನ್ನು ರೈತರು ತಿಳ್ಕೊಳ್ಳಿಕ್ಕೆ ಮುಂದೆ ಬಂದರೆ ಖಂಡಿತ ಕೃಷಿಯಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಇದುವರೆಗೆ ನಿಮ್ಮ ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿಯಲ್ಲಿ ಡಿಜಿಟಲ್ ಮತ್ತು ಹೈಟೆಕ್ ತಂತ್ರಜ್ಞಾನ ಕುರಿತು ಡಾಕ್ಟರ್ ಎ ಪ್ರಭುರಾಜ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತಿ. ಬಾಂಧವರೇ, ಸಿಂಪಡಣೆ ಒಂದು, ಉಪಯೋಗ ಎರಡು. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ಈಗ ಪೇಟೆ ಧಾರಣೆ. ದರ ಪ್ರತಿ ಕ್ವಿಂಟಲ್ನಂತೆ ಕನಿಷ್ಠ ಹಾಗೂ ಗರಿಷ್ಠಗಳಲ್ಲಿ. ಮೊದಲಿಗೆ ಮಾರುಕಟ್ಟೆ ಮಾನ್ವೀಯ ಪೇಟೆ ಧಾರಣೆ. ಸಜ್ಜೆ ಕನಿಷ್ಠ ಹಾಗೂ ಗರಿಷ್ಠ ಬೆಲೆ 2,150 ರೂಪಾಯಿಗಳು. ಮೆಕ್ಕೆಜೋಳ 2,600 ರೂಪಾಯಿಗಳಿಂದ 2,560 ರೂಪಾಯಿಗಳು. ಭತ್ತ ಹೊಸ ಸೋನಾ ಮಸೂರಿ 1,800 ರೂಪಾಯಿಗಳಿಂದ 2,250 ರೂಪಾಯಿಗಳು. ಭತ್ತ ಹಳೆ ಸೋನಾ ಮಸೂರಿ 2,500 ರೂಪಾಯಿಗಳಿಂದ 2,857 ರೂಪಾಯಿಗಳು. ಅಕ್ಕಿ 2,700 ರೂಪಾಯಿಗಳಿಂದ 2,750 ರೂಪಾಯಿಗಳು. ಈಗ ಮಾರುಕಟ್ಟೆ ರಾಯಚೂರಿನ ಪೇಟೆ ಧಾರಣೆ. ಸಜ್ಜೆ ಕನಿಷ್ಠ 2,069 ರೂಪಾಯಿಗಳಿಂದ ಗರಿಷ್ಠ 2,237 ರೂಪಾಯಿಗಳು. ಕಡಲೆಕಾಳು ಜವಾರಿ ಸ್ಥಳೀಯ 5,111 ರೂಪಾಯಿಗಳಿಂದ 5,761 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44 7,791 ರೂಪಾಯಿಗಳು. ಅಲಸಂದೆ ಕಫಿಯಾ ಓಲ್ 4,006 ರೂಪಾಯಿಗಳಿಂದ 5,169 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗ್ರಿ 3,685 ರೂಪಾಯಿಗಳಿಂದ 5,572 ರೂಪಾಯಿಗಳು. ಹುರುಳಿಕಾಳು 3,651 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ 2,031 ರೂಪಾಯಿಗಳಿಂದ 2,181 ರೂಪಾಯಿಗಳು. ಭತ್ತ ದಪ್ಪ 1,467 ರೂಪಾಯಿಗಳು. ಭತ್ತ ರಾಜಹಂಸ 1,418 ರೂಪಾಯಿಗಳಿಂದ 1,466 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,889 ರೂಪಾಯಿಗಳಿಂದ 2,289 ರೂಪಾಯಿಗಳು. ತೊಗರಿ ಕೆಂಪು 6,889 ರೂಪಾಯಿಗಳಿಂದ 7,109 ರೂಪಾಯಿಗಳು. ಇನ್ನು ಮಾರುಕಟ್ಟೆ ಸಿಂಧನೂರಿನ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಕನಿಷ್ಠ 2,000 ರೂಪಾಯಿಗಳಿಂದ ಗರಿಷ್ಠ 2,250 ರೂಪಾಯಿಗಳು. ಕಡಲೆಕಾಳು ಅವರೇಜ್ ಇಡಿ 5,695 ರೂಪಾಯಿಗಳಿಂದ 6,000 ರೂಪಾಯಿಗಳು. ಜೋಳ ಹೈಬ್ರಿಡ್ 2,250 2,600 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ 2,250 2,415 ರೂಪಾಯಿಗಳು. ನವಣೆ ಹೈಬ್ರಿಡ್ 3,050 ರೂಪಾಯಿಗಳು. ಭತ್ತ ಕಾವೇರಿ ಸೋನ 1,760 ರೂಪಾಯಿಗಳಿಂದ 1,989 ರೂಪಾಯಿಗಳು. ಭತ್ತದ ಆರ್ವೆನ್ಆರ್ ಹೊಸದು 2,000 ರೂಪಾಯಿಗಳಿಂದ 2,360 ರೂಪಾಯಿಗಳು. ಭತ್ತ ಹಳೆಯದು 2,450 3,414 ರೂಪಾಯಿಗಳು. ಭತ್ತ ಸೋನಾ 1,618 ರೂಪಾಯಿಗಳಿಂದ 1,750 ರೂಪಾಯಿಗಳು. ಅಕ್ಕಿ ಮಧ್ಯಮ 3,450 3,600 ರೂಪಾಯಿಗಳು. ತೊಗರಿ 6,500 ರೂಪಾಯಿಗಳಿಂದ 6,920 ರೂಪಾಯಿಗಳು. ಇದುವರೆಗೆ ಕ್ರಮವಾಗಿ ಮಾರುಕಟ್ಟೆ ಮಾನ್ವಿ, ರಾಯಚೂರು ಹಾಗೂ ಸಿಂಧನೂರಿನ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬೆಳೆಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗ್ತದೆ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕಗಳು, ಛತ್ರಿ, ಟೋಪಿ, ಬೂಟುಗಳು ಹಾಗೂ ಚಪ್ಪಲಿಗಳನ್ನು ಬಳಸಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ವಿಶೇಷವಾಗಿ ಗರಿಷ್ಠ ತಾಪಮಾನದ ಅವಧಿಯಲ್ಲಿ ಬಿಸಿಲಿನಲ್ಲಿ ಹೋಗುವುದನ್ನು ತಪ್ಪಿಸಬಹುದು. ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ್ದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿಯನ್ನು ಸಂಗ್ರಹಿಸಲು ಸೂಕ್ತವಾದಂತಹ ಸಮಯ ಇದಾಗಿದ್ದು, 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಶೇಂಗಾ ಬೆಳೆಯು ಕಟಾವಿನ ಹಂತದಲ್ಲಿದ್ದರೆ ಬೆಳಗ್ಗೆ ಮತ್ತು ಸಂಜೆಯ ಹೊತ್ತಿನಲ್ಲಿ ಕಟಾವು ಮಾಡಬೇಕು. ಒಕ್ಕಣೆಯ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡುವುದರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನು ನಿರೀಕ್ಷೆ ಮಾಡಬಹುದು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಿಯೋಡಿಕಾರ್ಬ್ 75 WP ಅಥವಾ ಇಮಾಮೆಕ್ಕಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಟೊಮ್ಯಾಟೊದಲ್ಲಿ ಎಲೆ ಮುಟರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅನ್ನು 4 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಬದನೆಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟೆಗಾಗಿ 0.2 ಗ್ರಾಂ ಇಮಾಮೆಕ್ಕಿನ್ ಬೆಂಜೋಯೇಟ್ 5 SG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸಿಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾನ್ ಇಂಟರ್ನಲ್ಲಿ ಪ್ರೋಲ್ 16.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಸಮಗ್ರ ನಿರ್ವಹಣೆಗಾಗಿ ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ತೂಗು ಹಾಕಬೇಕು. ಇದಕ್ಕಾಗಿ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಮೀಥೈಲ್ ಯೂಜಿನಾಲ್ ಮತ್ತು 1 ಮಿಲಿಲೀಟರ್ ಮೆಲಥಿಯಾನ್ 50 EC ದ್ರಾವಣ ಬೆರೆಸಬೇಕು ಮತ್ತು ಪ್ರತಿ ಬಲೆಗೆ 100 ಮಿಲಿಲೀಟರ್ ದ್ರಾವಣವನ್ನು ಬಳಸಬೇಕಾಗ್ತದೆ. ಇನ್ನು ಮಾವಿನಲ್ಲಿ ಕಾಯಿ ಉದುರುವುದನ್ನು ತಡೆಯಲು 20 PPM ಅಂತಂದರೆ 2 ಗ್ರಾಂ ನ್ಯಾಪ್ತಲಿಕ್ ಅಸೆಟಿಕ್ ಆಸಿಡ್ ಅನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರನ್ನು ಉಣಿಸಬೇಕು. ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನು ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮಾಡಬೇಕು. ಬೇಸಿಗೆ ದಿನಗಳಲ್ಲಿ ಶುದ್ಧವಾದ ನೀರು ಸದಾಕಾಲ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ನೋಡಿಕೊಳ್ಳಬೇಕು. ಕೋಳಿ ಮನೆಯನ್ನು ತಂಪಾಗಿ ಸುಡುವ ನಿರ್ವಹಣಾ ಕ್ರಮಗಳನ್ನು ರೈತ ಬಾಂಧವರು ಕೈಗೊಳ್ಳಬೇಕು. ಇನ್ನು ಹೋರಿಗಳಿಗೆ ಕಸಿ ಮಾಡಿಸಲು ಬೇಸಿಗೆ ಕಾಲ ಸೂಕ್ತವಾದಂತಹ ಸಮಯವಾಗಿದ್ದು ಗಾಯದ ನಿರ್ವಹಣೆಯು ಕೂಡ ಸುಲಭ ಆಗಿರುತ್ತದೆ. ಒಣಮೇವು ಸ್ವಾದಿಷ್ಟ ಮೇವನ್ನು ಉತ್ತಮಗೊಳಿಸಲು 2 ಯೂರಿಯಾ ಮತ್ತು 10% ಕಾಕಂಬಿ ಅಥವಾ ಬೆಲ್ಲದ ಮಿಶ್ರಣ ಮಾಡಿ ನಂತರ ಜಾನುವಾರುಗಳಿಗೆ ಆಹಾರವಾಗಿ ಕೊಡಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ರೈತ ಬಾಂಧವರೇ, ನಾಳೆ ಸಂಜೆ 6:51 ಪ್ರಸಾರವಾಗುವ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ ದೇವದುರ್ಗ ತಾಲೂಕಿನ ಅರಕೆರೆ ಹೋಬಳಿಯ ಬಸಪ್ಪ ಅವರ ಕೃಷಿ ಅನುಭವಗಳನ್ನು. ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ.